ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗಣಪತಿಯನ್ನು ಪೂಜಿಸಿ. ಬಣ್ಣ ಲೇಪಿತ ಪಿಒಪಿ ಮೂರ್ತಿಗಳನ್ನು ಖರೀದಿಸಬೇಡಿ. ಗಣಪತಿ ಮೂರ್ತಿಗಳ ವಿಸರ್ಜನೆಯ ಸಮಯದಲ್ಲೂ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಜಾಗ್ರತೆ ವಹಿಸಿ. ಗಣೇಶೋತ್ಸವದಲ್ಲಿ ಶಬ್ದ ಮಾಲಿನ್ಯ ಆಗದ ರೀತಿಯಲ್ಲಿ ಧ್ವನಿವರ್ಧಕ ಬಳಸಿ. ಹಸಿರು ಪಟಾಕಿ ಸಿಡಿಸಿ ಸಂಭ್ರಮಿಸಿ. ಒಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣಪತಿ ಹಬ್ಬದ ಆಚರಿಸುವ ಸಂಕಲ್ಪ ನಾವು ನೀವೆಲ್ಲರೂ ಕೂಡಿ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/9/2024 ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಇದೇ ತಿಂಗಳ 14, ಅಂದರೆ 14/9/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಮೀನು ಕೃಷಿ ಹಾಗೂ ಕುರಿ ಸಾಕಾಣಿಕೆ, ಈ ಕುರಿತು ತರೀಕೆರೆ ತಾಲೂಕು ಕೆಸರುಗೊಪ್ಪ ಗ್ರಾಮದ ಕೃಷಿಕರಾದ ಆಂಜನೇಯ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ತರೀಕೆರೆ ತಾಲೂಕಿನ ಕೆಸರುಗೊಪ್ಪ ಗ್ರಾಮದಲ್ಲಿದ್ದೀವಿ. ಇಲ್ಲೊಬ್ರು ಆಂಜನೇಯ ಕೃಷಿಕರಿದ್ದಾರೆ, ಮೀನು ಕೃಷಿ ಮಾಡಿಕೊಂಡಿದ್ದಾರೆ. ಆ ಮೀನು ಕೃಷಿನ ಯಾವ ರೀತಿ ಮಾಡಿದ್ದಾರೆ, ಯಾವ್ಯಾವ ಮೀನನ್ನ ಸಾಕಿದ್ದಾರೆ, ಅದರ ಅನುಭವವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಆಂಜನೇಯವರೇ. ನಮಸ್ಕಾರ. ನಮಸ್ಕಾರ ಆಂಜನೇಯವರೇ. ತಾವು ಪ್ರಾರಂಭದಲ್ಲಿ ಏನ್ ಮಾಡ್ಕೊಂಡಿದ್ರಿ, ಯಾವ ಕೆಲಸ ಮಾಡ್ತಾ ಇದ್ರಿ? ನಾವು ಫಸ್ಟ್ ಈಗ ಪೇಂಟ್ ಕೆಲಸ ಮಾಡ್ತಾ ಇದ್ವು. ಈಗ ಇಲ್ಲೊಂದು ತೋಟದಲ್ಲಿ ನಮ್ಮ ಸ್ನೇಹಿತರು ತೋಟದಲ್ಲಿ ಸುಮ್ಮನೆ ಪಾಂಡ್ಗಳು ಮಾಡಿ ಹಂಗೆ ವೇಸ್ಟ್ ಆಗಿ ಬಿಟ್ಟಿದ್ರು. ಅದಕ್ಕೆ ನಾವು ಅದನ್ನ ಮೀನನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ BRP ಅಲ್ಲಿ ಹೋಗಿ ಮೀನ್ ಮರಿಗಳನ್ನ ತಂದು ಮೀನ್ ಮಾಡೋಣ ಅಂತ ನಿಮ್ಗೆ ಅನಿಸ್ತು. ಯಾಕೆ ಅನಿಸ್ತು, ಯಾರು ನಿಮಗೆ ಅದಕ್ಕೆ ಪ್ರೇರೇಪಣೆ, ಅದರ ಹಿನ್ನೆಲೆ ಏನು? ಅದ್ರ ಹಿನ್ನೆಲೆ ಏನಿಲ್ಲ, ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವು, ಅದರಲ್ಲಿ ಖರ್ಚು ಕಮ್ಮಿ ಆದಾಯ ಇದೆ ಅಂತ ಹೇಳಿದ್ರ, ಹಾಗಾಗಿ ಮಾಡೋಣ ಅಂತ ಟ್ರೈ ಮಾಡಿದ್ವು. ಫಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆಯ್ತು, ಪಾಂಡಿಗೆ ಮಣ್ಣು ಹಾಕಿ ಬದಲ್ ಹಾಕಿ, ಹಾಗಾಗಿ ಮಾಡೋಣ ಅಂತ ಅನ್ಕೊಂಡು ತೋಟದಾರಿ ಕೇಳಿದೆ. ಅವರು ಸರಿ ಮಾಡ್ಕೊಳ್ರಿ ಅಂದರು. ಈಗ ಅವ್ರದೇ ಸ್ವಂತ ಬೋರ್ ಇದೆ, ಬೋರ್ ನೀರು ಉಪಯೋಗಿಸ್ತೀವಿ. ಹಂಗಾಗಿ ಆಮೇಲೆ ಆ ಪಾಂಡಿನೆಲ್ಲ ಕ್ಲೀನ್ ಮಾಡ್ಕೊಂಡ್ವು, ಮಾಡ್ಕೊಂಡ್ಬಿಟ್ಟು ಒಟ್ಟು. ನಿಮ್ಮ ಮೀನು ಕೃಷಿಗೆ ಯೂಟ್ಯೂಬ್ ಅಲ್ಲಿ ನೋಡಿ ನಿಮಗೆ ಆಸಕ್ತಿ ಬಂತು? ಹೌದು ಸರ್, ಆಸಕ್ತಿ ಯೂಟ್ಯೂಬ್ ಅಲ್ಲಿ ನೋಡೇ ಬಂದಿರೋದು. ಅದರಿಂದ ಪಾಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬಿಟ್ಟು. ಮುಂಚೆ ಪೇಂಟ್ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ಎಷ್ಟು ವರ್ಷ ಪೇಂಟ್ ಕೆಲಸ ಮಾಡ್ತಿದ್ರಿ? ಸರ್, ನಾವು 18 ಪೇಂಟ್ ಕೆಲಸ ಮಾಡ್ತಾ ಇರೋದು. ಈಗಲೂ ಮಾಡ್ತೀವಿ, ಮಾಡಲ್ಲ ಅಂತ ಏನಿಲ್ಲ, ಅದ್ರ ಮಧ್ಯೆ ಇದು. ಹಂಗಾಗಿ ಎರಡು ಮಾಡೋಣ ಅನ್ಕೊಂಡಿವಿ. ಇದು ಒಂಥರ ದುಡಿಮೆ ತರನ ಇದು? ಹಾ, ನಮ್ಮ ಮನ್ಸಿಗೆ ದುಡಿಮೆ ತರನೇ, ಆದಾಯ ಇದೆ ಮೀನಲ್ಲಿ, ಹಂಗೋಗಿ ಮಾಡೋಣ ಅಂತ ಅನ್ಕೊಂಡಿವಿ. ಮೀನು ಕೃಷಿ ಅಂತ ಹೇಳ್ಪಟ್ರಿ, ಯಾವ ರೀತಿ ಮಾಡ್ತಾ ಇದೀರಿ, ಎಲ್ಲಿ ಹೋಗಿ ಸಹಾಯ ಪಡ್ಕೊಂಡ್ರಿ, ನಿಮ್ಮ ಒಂದು ಪದ್ಧತಿ, ಎಷ್ಟು ಪಾಂಡ್ಗಳಿದಾವೆ ತೊಟ್ಟಿಗಳು ಮೀನ್ ಬಿಡ್ಲಿಕ್ಕೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ? ಈಗ ಸುಮಾರು ಕಡೆ ಹೋದ್ವು, ಎಲ್ಲೆಲ್ಲಿ ಪಾಂಡ್ ಮಾಡಿದ್ರು ಅಲ್ಲೆಲ್ಲ ನೋಡ್ಕೊ ಬಂದ್ವು. ಅಲ್ಲೆಲ್ಲ ವಿಚಾರಿಸ್ದಾಗ ಎಲ್ಲ ಅನುಕೂಲ ಇದೆ ಮಾಡ್ರಿ ಅಂತ ಅಂದ್ರು. ಹಂಗಂದಾಗ ನಾವು ಟ್ರೈ ಮಾಡೋಣ ಅನ್ಕೊ ಬಂದು ಒಂದು 3-4 ಪಾಂಡ್ಗಳು ನೋಡಿದ್ವಿ ಇಲ್ಲಿ ತೋಟಗಳಾಗ, ವೇಸ್ಟ್ ಆಗಿರೋ ಗುಂಡಿಗಳವು, ಯಾರು ಉಪಯೋಗಿಸ್ತಿರ್ಲಿಲ್ಲ. ಅದಕ್ಕೆ ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಮೀನ್ ಬಿಡೋಣ ಅನ್ಕೊಂಡು ಮಾಡಿವಿ. ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ಅಷ್ಟು ಕ್ಲೀನ್ ಮಾಡ್ಕೊಂಡ್ವಿ, ಎಲ್ಲ ಜಡ್ಡು ಪಡ್ಡೆ ಎಲ್ಲ ಬೆಳೆದಿತ್ತು, ಎಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ಡೀಸೆಲ್ ಹಾಕ್ತಿವು. ಗುಂಡಿಗೆ 1-2 liter ಡೀಸೆಲ್ ಸುಣ್ಣ. ಯಾಕೆ ಹಾಕ್ತಾವ್ ಡೀಸೆಲ್ ಅಂದ್ರೆ ಅದರಲ್ಲಿ ಸಣ್ಣ ಹುಳಗಳು ಇರ್ತವೆ, ಈ ಮೀನ್ ಮರಿಗಳಿಗೆ ಹೊಡಿತವೆ, ಹೊಡೆದಾಗ ಅವು ಸತ್ತೋಗ್ತವೆ, ಹಂಗಾಗಿ ಮೀನು ಹೆಚ್ಚಿಗೆ ಉಳಿಯಲ್ಲ. ಅಂದ್ರೆ ಭೂಮಿಯಲ್ಲಿ ಸಣ್ಣ ಹುಳ ಇರುತ್ತೆ ಅಂತ? ಭೂಮಿಯಲ್ಲಿ ಸಣ್ಣ ಹುಳ, ಸುಣ್ಣ, ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಸುಣ್ಣಕ್ಕೂ ಡೀಸೆಲ್ಗೂ ಹುಳ ಸತ್ತೋಗ್ತವೆ. ಅವಾಗ ಅವೆಲ್ಲ ಸತ್ತಾದ್ಮೇಲೆ ನಂತರ ಮೀನನ್ನ ಗುಂಡಿ ತುಂಬಿಸಿ ಮೀನ್ ಮರಿಗಳು ಬಿಡೋದು. ಅಂದ್ರೆ ಗುಂಡಿಗೆ ನೀವು ಗಾರೆ ಏನು ಮಾಡಿಸಿಲ್ಲ? ಇಲ್ಲ ಇಲ್ಲ, ಗಾರೆ ಗಿರೆ ಏನಿಲ್ಲ, ಮಾಮೂಲಿ ಗುಂಡಿನ. ಎಷ್ಟಡಿ ಗುಂಡಿ, ಎಷ್ಟು ಉದ್ದ, ಎಷ್ಟಾಗಲ? ಒಂದು 20 ಉದ್ದ ಇದೆ, 10 ಆಳ ಇದೆ. ಉತ್ತರವಾಗಿ ಸ್ವಲ್ಪ ದಿವಸ ಬಿಟ್ಟು, ಒಂದು ವಾರ 15 ದಿವಸ ಬಿಟ್ಟು ಫುಲ್ ಆಮೇಲೆ ಸಗಣಿ ಹಾಕ್ಬೇಕು ಫಸ್ಟ್ ಆಫ್ ಆಲ್. ಅದೆಲ್ಲ ಆದ್ಮೇಲೆ ಸಗಣಿ ಹಾಕ್ಬಿಟ್ಟು. ಏನಕ್ಕೆ? ಮೀನಿಗೆ ಆಹಾರ, ಅದರಲ್ಲಿ ಹುಳಗಳು ಉತ್ಪತ್ತಿ ಆಗ್ತವೆ. ಸಗಣಿನ ಕೊಳ್ತಷ್ಟು ಹುಳ ಉತ್ಪತ್ತಿ ಆಗ್ತವೆ. ಮೀನಿಗೆ ಆಹಾರ ಅವೇಯ. ಆಮೇಲೆ ಸಗಣಿ ಎಲ್ಲ ಹಾಕ್ಬಿಟ್ಟು ನೀರ್ ಫುಲ್ ಮಾಡ್ಕಂದಿ ಲಾಸ್ಟ್ ಅಲ್ಲಿ ಮರಿಗಳನ್ನ ಬಿಟ್ಟಿದ್ದು. ಸಗಣಿ ಹಾಕಿದ್ರಿ, ಇಷ್ಟೆಲ್ಲ ಮಾಡಿದ್ರೆ ನೀವೇ ಮಾಡಿದ್ರು ಅಥವಾ ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರು? ಕಮ್ಮಿ ಪಾಂಡೆ, ಈಗ 3-4 ಪಾಂಡೆ ಅಲ್ಲ, ಏನ್ ತೊಂದ್ರೆ ಇಲ್ಲ. ನಾನು ಇನ್ನೊಂದಿಬ್ರನ್ನ ಜೊತೆಲಿ ಕರ್ಕಂದಿದ್ದು ಅಷ್ಟೇ, ಏನ್ ಜಾಸ್ತಿ ಜನ ಏನಿಲ್ಲ ಅದಕ್ಕೆ, ಹಾಗಾಗಿ ಮಾಡ್ಕಂದು. ಏನ್ ಅನಿಸ್ತು ನಿಮಗೆ? ಪರವಾಗಿಲ್ಲ ಅನ್ಸುತ್ತು, ಮಾಡ್ಬೋದು, ಅನುಕೂಲ ಇದೆ ಅಂತ ಅನಿಸ್ತು. ಪಾಂಡೆಲ್ಲ ಮಾಡಿದ್ರಿ, ರೆಡಿ ಆಯ್ತು, ನೆಕ್ಸ್ಟ್ ಮೀನ್ ಬೇಕು. ಎಲ್ಲಿ ಹೋಗಿದ್ರಿ, ಯಾವ ರೀತಿ ತಂದ್ರಿ, ಯಾವ ರೀತಿ ಅದ್ರ ಬಗ್ಗೆ ನಿಮ್ಗೆ, ಅದ್ರ ಪದ್ಧತಿ ಬಗ್ಗೆ ಎಲ್ಲ ಯಾರು ಹೇಳ್ಕೊಟ್ರು, ಇದೇ ತರ ಮಾಡ್ಬೇಕು ಅದನ್ನ ಹೇಳಿ. ಅದೆಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ ಮಾಡಿರೋದು. ಇಲ್ಲಿ ಮೀನ್ ಮರಿಬೇಕಂದ್ರೆ BRP ಅಲ್ಲಿ ಸಿಗ್ತವೆ, ನಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ. 5,000 ಆದ್ರೂ 10,000 ನಿಮ್ಮನ್ನ ಗುಂಡಿಗೆ ಎಷ್ಟು ಹಿಡಿಸ್ತವೆ ಅಷ್ಟು ಮರಿ ಮಾತ್ರ ಬಿಡ್ಬೇಕು, ಹೆಚ್ಚಿಗೆ ಬಿಡಕ್ ಆಗಲ್ಲ. ಈಗ ಒಂದು 20 10 ಆಳ ಅಂದ್ರೆ 1,500 ಮರಿ ಬಿಡ್ಬೋದು ಒಂದು ಪಾಂಡಲ್ಲಿ. ಅದ್ರಲ್ಲಿ ಉಳಿಯೋದು ಹೆಚ್ಚು ಕಮ್ಮಿ 1,000 1,000 ಅಂತೂ ಮೋಸ ಇಲ್ಲ, ಲಾಸ್ ಏನ್ ಆಗಲ್ಲ. ಹಂಗಾಗಿ ಆ ರೀತಿ ಮಾಡ್ಕಂದಿವಿ. ಅಂದ್ರೆ ಮೀನು ಕೃಷಿ ಕೇಂದ್ರಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಅವ್ರು ನಿಮಗೇನಾದ್ರು ಮಾಹಿತಿ ಕೊಟ್ರ? ಅಲ್ಲ, ಅವ್ರು ಮಾಹಿತಿ ಏನು ಕೊಡ್ಲಿಲ್ಲ, ಯಾಕಂದ್ರೆ ನಾವು ಸ್ವಂತವಾಗಿ ಮಾಡ್ಕೊಂಡಿರೋದಲ್ಲ, ಹಂಗಾಗಿ ಏನು ಮಾಹಿತಿ ಇಲ್ಲ. ಅದೇ ಫುಡ್ ಬಗ್ಗೆ ಹೇಳಿದ್ರಷ್ಟೇ, ತೌಡು ಹಿಂಡಿ ಸಗಣಿ ಎಲ್ಲ ಹಾಕ್ರಿ ಅಂತ ಅದೊಂದು ಮಾಹಿತಿ ಕೊಟ್ರಷ್ಟೇ, ಇನ್ನೇನಿಲ್ಲ. ಅದಕ್ಕೇನ್ ಮತ್ತೇನ್ ಕೆಮಿಕಲ್ ಎಂತ ಇಲ್ಲ. ಮೀನು ಬೆಳಿಲಿಕ್ಕೆ ಸೀಸನ್ ಯಾವ ಸೀಸನ್ ಉತ್ತಮ, ನೀವ್ ಯಾವಾಗ ಮಾಡಿದ್ರಿ? ನಾವು ಇದೇ ಮಳೆಗಾಲದಲ್ಲೇ ಬಿಟ್ಟಿದ್ ಮರಿ. ಒಂದ್ ವರ್ಷ ಬೇಕು, ಒಂದೂವರೆ ಕೆಜಿ ಆಗಕ್ ಒಂದ್ ವರ್ಷ ಬೇಕು ಮರಿ. ಅಂದ್ರೆ ಸೈಜ್ ಮೇಲೆ ಹೋಗ್ತವೆ, ನಾವು ಸಣ್ಣ ಸ್ಪಾನ್ ಬಿಟ್ರೆ ಲೇಟು ಸೈಜ್ ಆಗೋದು. ಒಂದು ಫಿಂಗರ್ ಸೈಜ್ ಬಿಟ್ರೆ ಒಂದು ವರ್ಷದೊಳಗಡೆ 1-1.5 ಕೆಜಿ ಬರ್ತಾವ. ಎರಡು ವಿಧಗಳನ್ನ, ಅವೆರಡು ವಿಧಗಳು ಎಲ್ಲಿ ಸಿಗ್ತವೆ, ಯಾವ ರೀತಿ? ಅದು ಇದು ಸ್ಪಾನ್ ಅಂತ, ಇದು ಫಿಂಗರ್ ಅಂದ್ರೆ ಅದು ಯಾವ ತರ ಮೀನು? ತೊಟ್ಟುಗಳು ಪಾಂಡ್ಗಳು ಮಾಡ್ಕೊಂಡಿರ್ತಾರೆ, ಅದ್ರಲ್ಲಿ ಸ್ಪಾನು ಫಿಂಗರ್ಸ್ ಅಂತ ಬರ್ತವೆ, ಅಲ್ಲೇ ಸಿಗ್ತಾವೆಲ್ಲ. ಇಲ್ಲ, ನಾವು ದುಡ್ಡು ಕೊಟ್ಟೆ ತಂದಿದ್ದು. ಒಂದ್ ಫಿಂಗರ್ ಸೈಜ್ ಬಂದು 1-1.5 ರೂಪಾಯಿ ಬರುತ್ತೆ ಒಂದು ಮೀನಿಗೆ, ಹಂಗಾಗಿ ಅಲ್ಲೇ ತಂದು. ಏನ್ ಅನಿಸ್ತು ನಿಮ್ಗೆ ಅಲ್ಲಿಂದ ತಂದು ಮಾಡ್ಕೊಂಡಾಗ? ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಬಿಟ್ಟಾಗ ಏನು ಅನಿಸ್ಲಿಲ್ಲ, ಈಗ ಪರವಾಗಿಲ್ಲ, ಉತ್ತಮ ಅನಿಸ್ತಾ ಇದೆ, ಮಾಡಬಹುದು. ಸಣ್ಣ ಸಣ್ಣ ಸುಮ್ನೆ ವೇಸ್ಟ್ ಆಗಿರೋ ಗುಂಡಿಗಳನ್ನು ವೇಸ್ಟ್ ಆಗಿ ಬಿಟ್ರೆ ಅದೇನು ಉಪಯೋಗ ಇಲ್ಲ, ಇಂತ ಸಣ್ಣ ಇದೆಲ್ಲ ಮಾಡ್ಕೊಬಹುದು ಅಂತ ನನಗೆ ಅನಿಸ್ತು. ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಇದನ್ನ? ಈಗ 3 ಆಯ್ತು ಮಾಡಕ್ಕಿರದೆ, ಪರವಾಗಿಲ್ಲ, ಆದಾಯ ಪರವಾಗಿಲ್ಲ, ಖರ್ಚು ಗಿರ್ಚು ಎಲ್ಲ ಕಳೆದು ಉಳಿತಿದೆ. ಖರ್ಚು ಅಂತ ಹೇಳಿದ್ರಿ, ಏನ್ ಖರ್ಚು ಬರುತ್ತೆ, ಯಾವ ರೀತಿ ಖರ್ಚು? ಇದಕ್ಕೆ ಅದೇ ಹಿಂಡಿ ತೌಡು ಅವಕ್ಕೆಲ್ಲ ದುಡ್ಡು ಕೊಡ್ಲೇಬೇಕಲ್ಲ. ಎಷ್ಟು ಬರುತ್ತೆ ಅದಕ್ಕೆ? ವರ್ಷಕ್ಕೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 10-15,000 ಖರ್ಚಾಗುತ್ತೆ. ನಾವು ಈಗ 2,500 ಮರಿ ಬಿಟ್ರು, ಅದ್ರಾಗ 1,000 ಉಳಿದ್ರು, ಈಗ 100 ರೂಪಾಯಿ ಕೆಜಿ ಹಂಗೆ ಕೊಟ್ರು, ನಮಗೆ ಲಾಭ ಇದೆ. 5,000 ಮರಿಗೆ 1,00,000 ರೂಪಾಯಿ ಆಯ್ತು ಒಂದ್ ವರ್ಷಕ್ಕೆ. ಬರೀ 100 ರೂಪಾಯಿ ಕೆಜಿ ಹಾಕೊಂಡ್ರು ನಾವು, ಬೇರೆ ಮಾರ್ಕೆಟ್ ಕೊಟ್ರು. ನಾವೇ ಓನ್ ಆಗಿ ಮಾಡಿದ್ರೆ 105 ರೂಪಾಯಿ ಕೆಜಿ ಇದೆ. ಹಂಗಾಗಿ ನಾವ್ ಈಗ ಅಷ್ಟು ಒಂದೇ ಸಲ ಮಾರಕ್ ಆಗಲ್ಲ. ಈಗ ಮೀನು ಮಾರೋರು ಬರ್ತಾರೆ ಮಾರ್ಕೆಟ್ ಇಂದ, ಅವ್ರಿಗೆ ಕೊಟ್ಬಿಡ್ತೀವಿ. ಅವರು 100 ರೂಪಾಯಿ ಕೆಜಿ ಹಂಗ ಹಾಕೊಂಡು ಹೋಗ್ಬಿಡ್ತಾರೆ. ಈಗ ಅದೇ 1,000 ಮರಿ 1,00,000 ರೂಪಾಯಿ ಅಂತ ಮೋಸ ಇದೆ. ಖರ್ಚು ಕಳೆದ್ರು 90,000 ಉಳಿಯುತ್ತೆ, ಲಾಸ್ ಇಲ್ಲ, ಆದಾಯ ಜಾಸ್ತಿ ಖರ್ಚು ಕಮ್ಮಿ. ಇದು ಅಂದ್ರೆ 3 ಪಾಯಿಂಟ್ ಮಾಡಿದೀನಿ ಅಂದ್ರೆ 3,00,000 ಬರ್ಬೋದು ಹೇಳಕ್ಕಲ್ಲ. ಈಗ ಮತ್ತೆ ಹೊಸ ಬಿಟ್ಟಿರೋದಲ್ಲ, ಹೆಚ್ಚು ಕಮ್ಮಿ ವೇರಿಯೇಷನ್ ಆಗುತ್ತೆ, ಅಷ್ಟೇ ಬರುತ್ತೆ ಅಂತ ಹೇಳಕ್ ಬರಲ್ಲ. ಮರಿ ಎಷ್ಟು ಉಳಿತೇವ ಅದ್ರ ಮೇಲೆ ಡಿಪೆಂಡ್. ಹೆಂಗ್ ಗೊತ್ತಾಗುತ್ತೆ ಇಷ್ಟು ಮರಿಗಳಿದಾವೆ ಇಷ್ಟು ಮರಿಗಳಿಲ್ಲ ಅಂತ? ಈಗ ಮೇಲೆ ಆಡ್ತಾ ಇರ್ತಾವಲ್ಲ, ಗೊತ್ತಾಗ್ಬಿಡುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ತೆಗಿಯಬೇಕಾದ್ರೆ ಇಷ್ಟೇ ತೂಕ ಬರುತ್ತಲ್ಲ, ಅದರಿಂದ ಗೊತ್ತಾಗುತ್ತೆ ಇಷ್ಟು ಮರಿ ಇದೆ ಅಂತ. ಈ ಮೀನ್ ಮರಿಗಳಿಗೆ ಏನಾದ್ರು ರೋಗ ಆ ತರದ್ದು ಏನಾದ್ರು? ಇದುವರೆಗೂ ಯಾರ ರೋಗ ಏನು ಕಂಡು ಬಂದಿಲ್ಲ ನಮ್ಮಲ್ಲಿ, ಬೇರೆ ಕಡೆ ಏನೋ ಗೊತ್ತಿಲ್ಲ. ಫುಡ್ ಹಾಕ್ತೀನಿ ಅಂತ ಹೇಳಿದ್ರಿ, ಅದನ್ನ ಯಾವ ಪ್ರಮಾಣದಲ್ಲಿ ಹಾಕ್ತೀರಿ, ಎಷ್ಟು ದಿನಕ್ಕೆ ಒಂದ್ಸಲ ಹಾಕ್ತೀರಿ, ಅದ್ರ ಬಗ್ಗೆ ನಮ್ಮ ರೈತರಿಗೆ? ಅದೇ ವಾರಕ್ಕೆ ಒಂದ್ಸಲನಾರು ಹಾಕ್ಬೋದು, ವಾರಕ್ಕೆ 3 ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಒಂದು 10-15 ಕೆಜಿನೂ ಹಾಕ್ಬೋದು. ಮೀನ್ ಸೈಜ್ ಆದಂಗೆ ಫುಡ್ ರೇಸ್ ಮಾಡ್ತಾ ಹೋಗ್ಬೇಕು. ಈಗ ಸಣ್ಣ ಮರಿ ಇದ್ದಾಗ ಒಂದು 4 ಕೆಜಿ, ಹಂಗೆ ಸೈಜ್ ಆದಂಗೆ ನಾವು ಫುಡ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಸೈಜ್ ಆದಂಗೆ ಅಂತ ಹೇಳಿದ್ರೆ ಎಷ್ಟು ಲಾಸ್ಟ್ ಸೈಜ್ ಎಷ್ಟು ಬರ್ಬಹುದು? ನಾವೀಗ ಹಿಡ್ದಿರೋದು ಎಲ್ಲ 1-1.5 ಕೆಜಿ ಅಷ್ಟೇ ನಾವು ಮಾಡಿರೋದು. ಮಾಡ್ತಾರೆ ಎಲ್ಲಾ ಕಡೆ, ಬೇರೆ ಎಲ್ಲ ಮಾಡ್ತಾರೆ, 2-2.5 ಕೆಜಿ ಕಟ್ಲೇನು ಮಾಡ್ತಾರೆ. ಅಂದ್ರೆ ಸ್ಪೇಸ್ ಇದ್ದಷ್ಟು, ಜಾಗ ಇದ್ದಷ್ಟು ಸೈಜು ಹಾಕ್ತವೆ. ನಮ್ಮಲ್ಲಿ ಒಂಚೂರ್ ಜಾಗ ಕಮ್ಮಿ ಇರೋದ್ರಿಂದ ನಾವು 1.5 ಕೆಜಿಗೆ 1-1.5 ಕೆಜಿ ಎತ್ತು ಬಿಡ್ತೀವಿ. ಆ ಮೀನುಗಳು ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಲ್ವಾ? ಇಲ್ಲ, ನಾವು ಅಲ್ಲಿ ತನಕ ಬಿಡಲ್ಲ, ಅವು ಸೈಜ್ ಆದ್ಮೇಲೆ ಅವು ಮೊಟ್ಟೆ ಇಡೋದು. ನಾವು ಅವನ್ನೆಲ್ಲ ಮಾಡಕಲ್ಲ, ನಾವು ಬರೀ ಸೈಜ್ ಮಾಡಿ ಮಾರದಷ್ಟೇ. ಈಗ ಮೊಟ್ಟೆ ಇಟ್ಟು ಅದನ್ನು ಮರಿ ಮಾಡಿ ಮಾಡೋರು ಇದಾರೆ, ಅದ್ ನಾವು ಮಾಡಲ್ಲ, ನಾವು ಬರೀ ಸೈಜ್ ಅಷ್ಟೇ. ಅಂದ್ರೆ ಸೈಜ್ ಬರ್ತಾ ಬರ್ತಾ ಅದ್ರದ್ದು ಜಾಗ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಪಾಂಡವಕ್ಕೆ ಇಕ್ಕಟ್ಟಾಗಲ್ಲ, ದಪ್ಪ ಆದಂಗೆ, ಅದಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ನಾವು ದಪ್ಪ ಹಾಕಕ್ಕೆ ಬಿಡಲ್ಲ, ಒಂದೂವರೆ ಕೆ ಜಿ ಎತ್ತು ಬಿಡ್ತೀವಿ, ಒಂದ್ರಿಂದ ಒಂದೂವರೆ ಕೆ ಜಿ. ತೀರಾ ಸೈಜ್ ಆದ ಅಂದ್ರೆ ಜಾಗ ಸಾಕಾಗಲ್ಲ, ಅವಾಗ ಏನಾಗುತ್ತೆ, ಹೊಡೆದಾಡ್ಕೊಂಡು ಸಹಾಯ ಚಾನ್ಸಸ್ ಉಳಿರುತ್ತೆ. ಹಂಗಾಗಿ ನಾವು ಜಾಸ್ತಿ ಸೈಜ್ ಹಾಕ್ ಬಿಡಲ್ಲ. ಜಾಸ್ತಿ ಸೈಜು ಅಂತಂದ್ರೆ ಎಷ್ಟು ದಿನ ತನಕ ತಾವು ಆ ಮೀನ್ ಮರಿಗಳನ್ನ ಬಿಟ್ಕೊಂಡು ಇರ್ತೀರ? ಇಷ್ಟು ನಿಮ್ಗೆ ಯಾವ ತರ ಅದ್ರ ಅಂದಾಜು ಗೊತ್ತಾಗುತ್ತೆ? ಒಂದು ಈಗ ಡೇಟ್ ನೋಡಿರ್ತೀವ, ಈ ಡೇಟಿಗೆ ಎತ್ತಲಬೇಕಂತ ಇರುತ್ತೆ, ಆ ಡೇಟಿಗೆ ಎತ್ತೀವಿ. ಸೈಜ್ ಆಗಿದ್ರೆ ಗೊತ್ತಾಗ್ಬಿಡ್ತಲ್ಲ, ತೂಕ ಮಾಡ್ತೀವಿ ಒಂದ್ ಎರಡು ಮೂರು ಹಿಡ್ದು ಅವಾಗ ಎತ್ಬಿಡ್ತೀವಿ. ಎಲ್ಲವೂ ಅದೇ ಸೈಜ್ ಬರ್ತೇವೆ ಅನ್ನೋ ಕಾಲ ಒಟ್ಟು ವರ್ಷದೊಳಗಡೆ ಖಾಲಿ ಮಾಡ್ಬಿಡ್ತೀವಿ, ಮತ್ತೆ ನೆಕ್ಸ್ಟ್ ಗುಂಡಿನ ಕ್ಲೀನ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮೀನು ಬಿಡೋದು. ಯಾವ ತಳಿ ಮೀನ್ ಹಾಕಿರತ್ತಾವ? ನಾವು ಈಗ ರಘು, ಕಾಟ್ಲ, ಗೌರಿ ಹಾಕಿವಿ, ಮೂರ್ ತಳಿ. ಮೂರನ್ನು ಒಟ್ಟಿಗೆ? ಹಾ, ಮೂರನ್ನು ಒಟ್ಟು. ಯಾಕಂದ್ರೆ ಮೂರು ಜಾತಿ ಮೀನು ಇರ್ಲೇಬೇಕು. ಒಂದು ಜಾತಿ ಮೀನು ಕೆಳಗಡೆ ಇರೋ ಆಹಾರನ ತಿನ್ನುತ್ತೆ, ಇನ್ನೊಂದು ಜಾತಿ ಮೇಲೆ ತೇಲೋ ಆಹಾರನ ತಿನ್ನುತ್ತೆ, ಇನ್ನು ಕೆಲವು ಜಡ್ಡು ಪಡ್ಡು ಇರೋದನ್ನ ತಿನ್ನುತ್ತೆ ಮೂರು ಜಾತಿ ಮೀನು. ಹಂಗಾಗಿ ಮೂರು ಜಾತಿ ಬಿಡ್ತೀವಿ. ಹೆಂಗ್ ಗೊತ್ತಾಯ್ತು ನಿಮಗೆ ಇದು? ಎಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡಿ ಮಾಡಿರೋದು, ಯಾರ್ದು ಏನು ನಮ್ಗೇನು ಸಪೋರ್ಟ್ ಇಲ್ಲ, ಎಲ್ಲ ಯೂಟ್ಯೂಬ್ ಅಲ್ಲೇ ನೋಡಿ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿವಿ, ಪರವಾಗಿಲ್ಲ, ಆಗ್ತಾ ಇದೆ. ಎಷ್ಟು ಜನ ಇದಾರೆ ಮನೇಲಿ? ಮನೇಲಿ ಒಂದ್ ಆರು ಜನ ಇದೀವಿ. ಅವ್ರಿಗೂ ಕೂಡ ಇದ್ರ ಕೃಷಿ ಬಗ್ಗೆ ಮಾಹಿತಿ, ಅವ್ರಿಗೆ ಆಸಕ್ತಿ ಇದೇನ ಇಲ್ಲ, ಒಟ್ಟು ನೀವ್ ಏನಾರ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಸರ್, ನಾವು ನಮ್ ಪಡಿ ನಾವು ಮಾಡ್ತಾ ಇದೀವಿ. ಒಟ್ಟು ಲಾಭ ಗಳಿಸ್ತಾ ಇದೀರಾ? ಪರವಾಗಿಲ್ಲ, ಇದು ಏನ್ ಲಾಸ್ ಏನಿಲ್ಲ, ಹಾಕಿರೋ ಬಂಡವಾಳ ಮೀರ್ ಬರ್ತಾ ಇದೆ. ಇಷ್ಟೊಂದು 10,000 ಬಂಡವಾಳ ಹಾಕಿದ್ರ? ಒಂದ್ 15,000 ಅಂತ ಆಗಿದೆ ಬಂಡವಾಳ. ಬೇರೆಯವ್ರ ತೋಟದಲ್ಲಿ ಅಂತ ಹೇಳಿದ್ರಿ, ಅವ್ರು ಏನ್ ತಗೋತಾರೆ? ಅವರು ಈಗ ನಮ್ಮವ್ರೆ ಆಗಿರೋದ್ರಿಂದ ಅವ್ರೇನ್ ಜಾಸ್ತಿ ಕೇಳಿಲ್ಲ. ಅವ್ರಿಗೆ ಹಿಂಗ ಮೀನ್ ಮರಿ ಎತ್ತದ ಮೇಲೆ ವರ್ಷಕ್ಕೆ ಒಂದ್ 5,000-6,000 ಹಿಂಗ್ ಕೊಡ್ತಾ ಇದೀವಿ. ಯಾಕಂದ್ರೆ ಬೋರ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಹಂಗಾಗಿ ಕೊಟ್ಟಿವಿ. ಮೀನನ್ನ ಮಾರ್ಕೆಟಿಂಗ್ ಅನ್ನೋ ಮಾತಲ್ಲಿ ಯಾವ ರೀತಿ ಅದನ್ನ ಮಾರ್ಕೆಟ್ ಮಾಡ್ತೀರಿ, ಹೇಗೆ ನಿಮ್ದು ಅಂತ ಗುರುತಿಸೋದ ಹೆಂಗೆ ಅವ್ರು ಬಂದು? ಈಗ ಊರಂದ್ಮೇಲೆ ಗೊತ್ತಿರುತ್ತಲ್ಲ, ಈಗ ಕಾಂಟ್ಯಾಕ್ಟ್ಗಳು ಇರ್ತಾವ, ಮೀನು ಇಲ್ಲಿ ಹಳ್ಳಿಗಳ ಮೇಲೆ ಬರ್ತಾರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವಿ. ನಾವು ಈ ಟೈಮಲ್ಲಿ ಮೀನ್ ಎತ್ತೀವಿ ಅಂದಾಗ ಅವ್ರಿಗೆ ಫೋನ್ ಮಾಡಿದಾಗ ಬಂದು ನಾವೇ ಹಿಡ್ಕೊಡ್ತೀವಿ, ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ. ಯಾವಾಗ ಮೀನು ಚೆನ್ನಾಗಿ 1.5 kg ಆಗುತ್ತೋ ಅವಾಗ ಕೊಟ್ಬಿಡ್ತೀರಾ? ಹೌದು, ಅವಾಗ ಕೊಟ್ಬಿಡ್ತೀವಿ. ಅದೊಂದು ಅಳತೆನಾ ನಿಮ್ಗೆ ಅದು? ಹಾ, ಅಳತೆ. ಯಾಕಂದ್ರೆ ಜಾಗ ಕಮ್ಮಿ ಇದೆಯಲ್ಲ, ಅಂದಷ್ಟು ಸೈಜ್ ಮಾಡಕ್ ಆಗಲ್ಲ, ಸುಮ್ನೆ ಸೈಜ್ ಮಾಡಿದಷ್ಟು ನಮಗೆ ಹೊಡ್ತಾ. ಅವು ಇಕ್ಕಟ್ಟಾದಾಗ ಸಹಾಯ ಚಾನ್ಸಸ್ಗಳು ಬರುತ್ತೆ, ಸುಮ್ನೆ ಲಾಸು. ಈಗ ಒಂದ್ ಮೀನ್ ಸತ್ರ 100 rupees ಹೋಯ್ತು, ಹಂಗಾಗಿ ನಾವು ಸೈಜ್ ಮಾಡಲ್ಲ. ಜಾಸ್ತಿ ಜಾಸ್ತಿ ಪಾಂಡ್ಗಳು ಮಾಡ್ಬೇಕು ಅಂತ ಏನು ಅನ್ಸಿಲ್ವಾ? ಅನ್ಸಿದೆ ಅಂದ್ರೆ ಇಲ್ಲಲ್ಲ, ಈಗ ಬೇರೆ ತೋಟದಾಗ ಹೋಗಿ ನಾವು ಬಗ್ಸಿ ಮಾಡಕ್ ಆಗಲ್ಲ. ಇರೋ ಪಾಂಡ್ಗಳನ್ನ ರೆಡಿ ಮಾಡ್ಕೊಂಡಿವಿ, ಸಿಕ್ಕಿದ್ರೆ ಮಾಡ್ತೀವಿ. ಒಂದು ಕೆರೆ ಪರೆಗಳು ಸಿಕ್ಕಿದ್ರು ಮಾಡೋಣ ಅನ್ಕೊಂಡಿವಿ, ನೋಡ್ಬೇಕು. ಬರೀ ಕೇವಲ ಈ ಮೂರ್ ಜಾತಿ ಮಾತ್ರ ಸಾಕಿದ್ರ, ಬೇರೆ ಯಾಕೆ ಇಷ್ಟ ಪಡ್ಲಿಲ್ವಾ? ಅಂದ್ರೆ ನಮ್ಮ ಸರೌಂಡಿಂಗ್ ಅವೇ ಒಂಚೂರು ಇಳುವರಿ ಬರ್ತಾ ಇರೋದು, ಈಗ ಬೇರೆ ಜಾತಿ ಎಲ್ಲೂ ನಾವು ಬಿಟ್ಟಿರೋದ್ ನೋಡಿಲ್ಲ. ಈ ಮಿರ್ಗಲ್ ಬಿಡ್ತಾರೆ, ಮಿರ್ಗಲ್ಲು ಬಿಟ್ರೆ ಗೌರಿ, ಕಾಟ್ಲ, ರಘು, ಅವಷ್ಟೇ ಈ ಕಡೆ ಓಡೋದು. ಹಂಗಾಗಿ ಆ ಮೀನುಗಳನ್ನು ಬಿಟ್ಟಿವಿ. ಯಾವ್ಯಾವ ಊರಿಗೆ ಬಂದು ಮಾರ್ಕೆಟ್ ಮಾಡ್ತಾರೆ ನಿಮಗೆ, ಯಾವ್ಯಾವ ಊರಿಂದ? ಎಲ್ಲ ಕಡೆಯಿಂದ ಬರ್ತಾರೆ, ಭದ್ರಾವತಿ, ಶಿವಮೊಗ್ಗ ಕಡೆಯಿಂದ ಎಲ್ಲ ಬರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವಿ ನಾವು. ನಾವು ಮೀನ್ ತೆಗಿಯೋ ಟೈಮಲ್ಲಿ ಫೋನ್ ಮಾಡ್ತೀವಿ, ಅವ್ರು ಬಂದು ತಗೊಂಡೋಗ್ತಾರೆ. ನೀರಿನ ತೊಟ್ಟಿಗಳು ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ತುಂಬಿಸ್ಬೇಕು, ಯಾವ ನೀರು ಹಾಕಬೇಕು, ಅದರದ್ದು ಒಂದು ಕ್ರಿಯೆ ಇರುತ್ತೆ, ಅದನ್ನ ಹೇಳಿ. ಈಗ ನಾವು ಆಲ್ಮೋಸ್ಟ್ ಎಲ್ಲ ಬೋರ್ ನೀರು ಯೂಸ್ ಮಾಡ್ತಾ ಇರೋದು, ಎಲ್ಲ ಪಾಂಡಿಗೂ ಬೋರ್ ನೀರು ಯೂಸ್ ಮಾಡ್ತೀವಿ. ಫುಲ್ಲು ಎನಿ ಟೈಮ್ ನೀರು ಹೋಗ್ತಾನೆ ಇರುತ್ತೆ, ನೀರು ಜಾಸ್ತಿ ಆಗದಂಗೆ ಔಟಿಂಗ್ ಕೊಟ್ಟಿರ್ತೀವಿ ಪೈಪಲ್ಲಿ, ಅದು ತೋಟಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿ ಮೀನ್ಗಿನ ಹೋಗೋ ಚಾನ್ಸಸ್ ಇರಲ್ಲ, ಜಲ್ರಿ ಹಾಕಿರ್ತೀವಿ. ಎನಿ ಟೈಮ್ ನೀರು ತೊಟ್ಟಿಗೆ ಹೋಗ್ತಾನೆ ಇರುತ್ತೆ, ಯಾಕಂದ್ರೆ ಎನಿ ಟೈಮ್ ನೀರು ಹೋಗ್ತಾನೆ ಇರಬೇಕು. ಅದರಲ್ಲಿ ಆಮ್ಲಜನಕ ಇದೆಯಲ್ಲ, ಆಕ್ಸಿಜನ್, ಮೀನಿಗೆ ಎನಿ ಟೈಮ್ ಬೇಕೇ ಬೇಕಲ್ಲ, ಹಂಗಾಗಿ ಬೋರ್ ನೀರೇ ಉಪಯೋಗಿಸೋದು. ಒಟ್ಟಿನಲ್ಲಿ ಇದರಿಂದ ನಿಮ್ಗೆ ಸಂತೋಷ ಇದೆ? ಹಾ, ಸಂತೋಷ ಏನಿದೆ, ಯಾಕಂದ್ರೆ ನಮಗೂ ಇದು ಮೀನ್ ಸಾಕಾಣಿಕೆ ಅವಾಗಿಂದ ಮೀನ್ ಹಿಡಿಯೋ ಹುಚ್ಚು ಸಣ್ಣ ಹುಡುಗನಿಂದನೇ ಇತ್ತು, ಹಾಗಾಗಿ ಇದೊಂದು ಮಾಡ್ಕೊಂಬಿಡೋಣ ಅಂತ, ಜೀವನಕ್ಕೆ ಇದನ್ನ ಅಳವಡಿಸ್ಕೊಂಬಿಡೋಣ ಅಂತ. ಜೀವನಕ್ಕೆ ಅನ್ನೋದಕ್ಕಿನ್ನ ಒಟ್ಟು ಒಂದು ಅಭ್ಯಾಸ ಅನ್ಕೋಣ. ಈಗ ಸಣ್ಣ ಹುಡುಗನಿಂದ ಮೀನ್ ಹಿಡಿಯೋ ಹುಚ್ಚು ನಮಗೆ, ಈಗಲೂ ಹೋಗ್ತೀವಿ ಬೇರೆ ಕಡೆ ಮೀನ್ ಹಿಡಿಯೋಕೆ, ನಮ್ಮಲ್ಲಿ ಬಲೆ ಗಿಲೆ ಎಲ್ಲ ಇದೆ. ಹಂಗಾಗಿ ಒಂದು ಆಸಕ್ತಿ ಬಂತಿದ್ರಲ್ಲಿ, ಹಂಗಾಗಿ ಮಾಡೋಣ ಅಂತ ಮಾಡ್ತದೆ. ಜೀವನ ರೂಪಿಸ್ಕೋಬೋದಲ್ಲ ಇದರಲ್ಲಿ? ಓ, ಆರಾಮ ರೂಪಿಸ್ಕೊಬೋದು. ಅಂದ್ರೆ ಸ್ವಂತ ತೋಟಗಳಾಗ ಮಾಡ್ಕೊಂಡಿದ್ದಿಲ್ಲ, ಅದು ಒಳ್ಳೇದು. ಈಗ ಬೇರೆ ಅವ್ರು ಯಾವ ಟೈಮಲ್ಲಿ ಹೆಂಗೆ, ಈಗ ನಾವು ಲಾಭ ಪಡ್ಕೊಂಡಿದ್ ನೋಡಿ, ಏ ನಾವೇ ಮಾಡ್ತೀವಿ ಬಿಡು ಅಂದ್ರೆ ಬಿಡಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಷ್ಟಡಿ ಬೇಕು ನಿಮಗೆ ಒಂದು ಪಾಂಡ ಮಾಡ್ಲಿಕ್ಕೆ? ಅದೇ ಒಂದ್ 20 feet ಉದ್ದ, ಒಂದ್ 10 feet ಆಳ ಇದೆ ಪಾಂಡಗಳು. ಅಂದ್ರೆ ಒಂದ್ ಎಕರೆಯಲ್ಲಿ ಹೆಚ್ಚು ಕಮ್ಮಿ ಬೇಕು ಜಾಗ? ಎಕರೆ ಸುಮಾರು ಪಾಂಡ ಆಗ್ತಾವ ಆ ಟೈಪ್ ಮಾಡಕ್ ಹೋದ್ರೆ, ಅದು ಉತ್ತಮ, ಕಡಿಮೆ ಖರ್ಚು, ಆದಾಯ ಜಾಸ್ತಿ ಇದೆ ಇದರಲ್ಲಿ. ಒಟ್ಟು ಬೋರ್ ನೀರೇ ಬಿಡ್ಬೇಕು? ಇಲ್ಲ, ಅಡ್ಜಸ್ಟ್ ಆದ್ರೆ ಈ ಚಾನಲ್ ನೀರು ಬಿಡ್ಬೋದು. ಈಗ ನಾವ್ ಸಾಕಿರೋ ಇದ್ರಲ್ಲಿ ಚಾನಲ್ ನೀರು ವಿತ್ ಬೋರ್ ನೀರು ಎರಡು ಮಿಕ್ಸ್ ಆಗಿ ಹೋಗ್ತಾ ಇದೆ, ಹಂಗಾಗಿ ಮೀನಿಗೇನು ಹೊಡ್ತಾ ಬಿದ್ದಿಲ್ಲ ಇದುವರೆಗೂ, ಎರಡಕ್ಕೂ ಅಡ್ಜಸ್ಟ್ ಆಗ್ಯಾವ. ಅದಕ್ಕೆ ಆಹಾರ ಮಾತ್ರ ಅಷ್ಟೇ ಹಾಕೋದು? ಆಹಾರ ವಾರಕ್ಕೂ ಮೂರ್ ಸಲ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಆಮೇಲೆ ಫೀಡ್ ಸಿಗುತ್ತೆ ಮೀನಿಗೆ ಅಂತಾನೆ, ಆ ಫೀಡ್ ಹಾಕ್ದಷ್ಟು ವೇಟ್ ಜಾಸ್ತಿ ಬರ್ತಾವ. ಅದು ಖರ್ಚು ಒಂದ್ ಸ್ವಲ್ಪ ಜಾಸ್ತಿ ಇರೋದನ್ನ ನಾವು ಅದು ಉಪಯೋಗಿಸ್ತಿಲ್ಲ. ದೌಡು ಸಗಣಿ ಸ್ವಲ್ಪ ಹಿಂಡಿ ಅವೆಲ್ಲ ಹಾಕ್ತಿವಿ. ಜೊತೆಗೆ ಕುರಿ ಕೂಡ ಸಾಕೊಂಡಿದೀನಿ ಅಂತ ಹೇಳಿದ್ರಿ, ಆ ಕುರಿ ಯಾವ ಕುರಿ ಸಾಕಿದಿರಾ, ಎಷ್ಟು, ಅದ್ರ ಬಗ್ಗೆ ಒಂದ್ ಸ್ವಲ್ಪ? ಕುರಿ ಒಂದು ಹತ್ತಿದೆ, ಅದೇ ಅವು ಹಂಗೆ ವರ್ಷದ ತನಕನೇ ಸಾಕೋದು. ಈಗ ಸಂತೆಗಳಿಗೆ ಹೋಗಿ ಸಣ್ಣ ಮರಿ ತರ್ತೀವಿ, ಅವು ಒಂದ್ 7-8-9-10,000 ತನಕ ಮರಿ ರೇಟ್ ಇರುತ್ತೆ. ನಾವು ಒಂದ್ ವರ್ಷ ಸಾಕ್ತಿವಿ. ಈಗ 10,000 ಮರಿ ತಂದು ಒಂದ್ ವರ್ಷದ ತನಕ ಸಾಕಿದ್ರು ಇನ್ನು 10,000 ಲಾಭ, 20,000 ಮಾರ್ತೀವಿ. ವರ್ಷಕ್ಕೆ 20,000 ಒಂದು ಕುರಿಗೆ ಮಾರ್ತೀವಿ. ಖರ್ಚು? ಖರ್ಚು ಅದು ವರ್ಷಕ್ಕೊಂದು 15,000 ಖರ್ಚಾಗುತ್ತೆ ಒಂದು ಕುರಿಗೆ. ಒಂದು ಕುರಿಗಲ್ಲ, ಒಂದ್ 10 ಕುರಿ ಅಂದ ಒಂದು 10-15,000 ರೂಪಾಯಿ ಮೇಲೆ ಹೋಗುತ್ತೆ. 20,000 ಲೆಕ್ಕ. ಅವಕ್ಕೆ ಜೋಳ ಟಾನಿಕ್ ಅವೆಲ್ಲ ಹಾಕ್ಬೇಕು, ಅವಾಗ್ರೆ ಆರೋಗ್ಯ ಹೋಗಿರ್ತವೆ, ಇಲ್ಲಾಂದ್ರೆ ಕಾಯಿಲೆ ಬರ್ತವೆ. ಏನೇನ್ ಕಾಯಿಲೆ ಬರುತ್ತೆ? ಕಾಯಿಲೆ ಕಾಲ್ಬಾಯಿ ಜ್ವರ ಬರ್ತವೆ, ಆಮೇಲೆ ಮೇವು ಬಿಡೋದ ಚಾನ್ಸಸ್ ಇರ್ತವೆ. ಹಂಗಾಗಿ ಎಲ್ಲಾ ಡಾಕ್ಟರ್ಗಳು ಕರೆಸಿ ಇಂಜೆಕ್ಷನ್ ಮಾಡಿಸ್ತೀವಿ. ಅದರಿಂದ ಮರಿ ಉತ್ಪಾದನೆ ಏನು ಆಗಲ್ವಾ? ಮರಿ ಉತ್ಪಾದನೆ ನಾವು ಹೆಣ್ಣು ಸಾಕಿಲ್ಲ, ಎಲ್ಲ ಗಂಡು ಕುರಿಗಳೇ. ಹೆಣ್ಣು ಸಾಕಿದ್ರೆ ಲಾಭ ಇದೆ, ಉತ್ಪಾದನೆ ಆಗುತ್ತೆ. ನಾವು ಅದನ್ನೆಲ್ಲ ನೋಡಕ್ ಆಗಲ್ಲ ಅಂದ್ರೆ ಬರೀ ಗಂಡುಗಳೇ ಸಾಕಿವಿ. ಹಂಗಾಗಿ ಅವಕ್ಕೆಲ್ಲ ಒಂದೊಂದು ಸ್ಟೆಪ್ ಯಾವ ಹತ್ರ ಬರ್ಲಿಲ್ದಂಗೆ ದೊಡ್ಡ ದೂರ ಕಟ್ಕೊಂಡು ಮಾಡ್ತೀವಿ. ಅದರಲ್ಲೂ ಲಾಭ ಇದೆ? ಲಾಭ ಇದೆ, ಕಷ್ಟ ಪಡ್ಬೇಕು, ಎಲ್ಲದರಲ್ಲೂ ಲಾಭ ಇದೆ, ಕಷ್ಟ ಪಡ್ಬೇಕು. ಕುರಿ ಸಾಕೋದ್ರ ಬಗ್ಗೆ ಯಾರು ನಿಮಗೆ ಮಾಹಿತಿ ಕೊಟ್ಟವ್ರು? ಕುರಿ ಸಾಕಾಣಿಕೆ ಅದೇನು ಎಲ್ಲಾ ಕಡೆನು ಇದೆ ಅಲ್ಲ, ನಮ್ಮ ನೆಂಟರೊಬ್ರು ಊರಲ್ಲಿ ಸಾಕಿದ್ರು, ಅವರು ಈ ರೀತಿ ಹೇಳಿದ್ರಲ್ಲ, ಹಂಗಾಗಿ ಮಾಡ್ತಾದಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು? ನಾವೊಂದು 5-6 ವರ್ಷದಿಂದ ಮಾಡ್ತಾದಿ. ಅಂದ್ರೆ ಒಳ್ಳೆ ಲಾಭ ಬಂದಿರ್ಬೇಕು ನಿಮ್ಗೆ? ಲಾಭ ಬಂದಿದೆ, ಲಾಭ ಇದೆ, ಮಾಡಬೇಕು. ಕುರಿಯಿಂದ ಸಾಕೋದ್ರಿಂದ ಗೊಬ್ಬರ ಎಲ್ಲ ಬರುತ್ತೆ, ಅದನ್ನ ಏನ್ ಮಾಡ್ತಿರುತ್ತ? ಈಗ ನಾವು ಹೊಟ್ಲು ಮಾಡಿರೋದ್ರಿಂದ ಗೊಬ್ಬರ ಎಲ್ಲ ಕೆಳಗೆ ಬೀಳುತ್ತೆ, ಅದನ್ನ ಬರೀ ಇಕ್ಕೆ ಮಾತ್ರ ತುಂಬಿ ಚೀಲಕ್ಕೆ ತುಂಬಿಡ್ತೀವಿ. ಅದನ್ನ ಈ ತೋಟ ತರ ತಗೊಂಡೋಗ್ತಾರೆ, ಒಂದು ಚೀಲ 150-160 ರೂಪಾಯಿ ಹಂಗ ಕೊಡ್ತೀವಿ ತಗೊಂಡೋಗ್ತಾರೆ ತೋಟ ತರ. ಅಂದ್ರೆ ಕೊಟ್ಟಿಗೆ ಮಾಡಿದಿರಿ? ಕೊಟ್ಟಿಗೆ ಮಾಡಿವಿ. ಕೊಟ್ಟಿಗೆ ಯಾವ ರೀತಿ ಮಾಡಿದಿರಿ ಅದ್ರ ಸ್ವಲ್ಪ ಹೇಳಿ, ಹೆಂಗ್ ಮಾಡಿದ್ರೆ ಚೆನ್ನಾಗಿ ಕಾಯಿಲೆ ಬರ್ದಂಗೆ ಶುಚಿಯಾಗಿ ಇಡೋ ತರ, ಯಾವ ತರ ಮಾಡಿದ್ರಿ? ಕೊಟ್ಟಿಗೆ ಅಂದ್ರೆ ಸ್ಟೆಪ್ ಮಾಡ್ಬೇಕು, ಕೆಳಗಡೆ ಇಕ್ಕೆ ಬೀಳ್ಬೇಕು, ಮೇಲ್ಗಡೆ ಅಟ್ಲು, ಅಡಕೆ ದೆಬ್ಬೆಯಲ್ಲಿ ಅಟ್ಲು ಟೈಪ್ ಮಾಡಿ ಅದ್ರೊಳಗೆ ಕಟ್ಟೋದು, ಪಾರ್ಟಿಷನ್ ಮಾಡಿ ಡೈಲಿ ಕ್ಲೀನ್ ಮಾಡ್ತೀವಿ. ಒಳಗೇನೆ ಸಾಕೋದು, ಎಲ್ಲೂ ಹೊರಗೆಲ್ಲ ಬಿಡಲ್ಲ. ಏನಕ್ಕೋಸ್ಕರ? ಈಗ ಅದ್ ಕಾಯಕ್ಕೆ ಒಬ್ರು ಬೇಕು, ಹೊರಗಡೆ ಬಿಟ್ರೆ ನಾಯಿಗಳ ಕಾಟ. ಈಗ ಒಂದು ಕುರಿ ಹಿಡಿತು ಅಂದ್ರೆ 30 ದುಡ್ಡು ಹೋತು, ಹಂಗಾಗಿ ಒಳಗಡೆನೆ ಕಟ್ಸಾಕ್ತಿವಿ. ಮೇವ್ ಹಾಕಂದಿವಿ ತೋಟದಲ್ಲಿ, ಡೈಲಿ ಕೊಯ್ಕ ಬಂದು ಹಾಕ್ತಿವಿ, ಮನೆಯಲ್ಲಿರೋರು ಹಾಕ್ತಾರೆ. ಒಳಗಡೆ ಇರೋದ್ರಿಂದ ಅದಕ್ಕೇನು ಆಗಲ್ವಾ? ಇಲ್ಲ, ಏನು ಫಾಲ್ಟ್ ಏನಿಲ್ಲ. ಬಟ್ ಏನಪ್ಪ ಅಂದ್ರೆ ಬಿಸಿಲೊಂದು ಬೀಳಲ್ಲ, ಅವಾಗ ಏನ್ ಮಾಡ್ತಿವಿ, ವಾರಕ್ಕೊಂದ್ಸಲ ಅಡ್ಡಾಡ್ಸ್ತಿವಿ ಹೊರಗಡೆ, ಅಲ್ಲೇ ಮನೆ ಹತ್ರನೇ ಬಿಟ್ಟು ಅಡ್ಡಾಡ್ಸ್ತಿವಿ. ಒಂದ್ 2-3 ಅವರ್ ಅಡ್ಡಾಡ್ಸ್ತಿವಿ, ಆಮೇಲೆ ಮತ್ತೆ ಕೊಟ್ಕೆಲ್ ಬಿಟ್ಬಿಡ್ತೀವಿ. ಇಲ್ಲಿ ತನಕ ಓದಿರೋದು ಆಂಜನೇಯ ಅವರು? ನಾವು 8th class. 8th class ಓದಿ ಇದಕ್ಕೆ ಬಂದ್ಬಿಟ್ರಿ? 8th class ಇಂದ ಪೇಂಟ್ ಕೆಲ್ಸನೆ? ಇಲ್ಲ, 8th class ಇಂದ ಪೇಂಟ್ ಮಾಡ್ಲಿಲ್ಲ. ಬೇರೆ ಕಡೆ ಮನೇಲಿ ಸಂಬಳಕ್ಕಿದ್ದೆ, ದನ ಪನ ಮೇಯಿಸ್ಕಂತ. ಅಲ್ಲಿಂದ ಮತ್ತೆ ಭದ್ರಾವತಿ ಹೋದೆ, ಅಲ್ಲಿ ಹಣ್ಣಿನ ಅಂಗಡಿಯಲ್ಲಿದ್ದೆ. ಅಲ್ಲಿ 3 ವರ್ಷ ಹಣ್ಣಿನ ಅಂಗಡಿ ಮಾರ್ಕೆಟ್ ಅಲ್ಲಿದ್ದೆ. ಅಲ್ಲಿಂದ ಬೆಂಗಳೂರು ಸೀದಾ ಪೇಂಟ್. ಬೆಂಗಳೂರಲ್ಲಿ 7 ವರ್ಷ ಕೆಲಸ ಮಾಡಿ ಎಲ್ಲಾ ಕೆಲಸ ಕಲ್ತೀವಿ, ಪೇಂಟ್ ಕೆಲಸ. ಅದ್ರ ಮಧ್ಯೆ ಇದು ಒಂಚೂರು ಇರ್ಲಿ ಅಂತ ಇದನ್ನು ಮಾಡ್ಕೊಂಡಿವಿ. ಈಗ ನೀವೇ ಒಂಥರ ಎಲ್ರಿಗೂ ಕರೆದು ಸಂಬಳ ಕೊಡೋ ರೇಂಜ್ಗೆ ಆಗಿದೀರ? ಹೌದು, ಈಗ ಪೇಂಟ್ ಕೆಲಸದಾಗ ನಾವೇ ಓನ್ ಆಗಿ ಮಾಡ್ತಿದೀವಿ. ಈಗ ಅವಾಗ ಕೂಲಿ ಆಗಿ ಮಾಡ್ತಿದ್ದೆ, 120 ರೂಪಾಯಿ ಕೂಲಿ. ಈಗ 600 ರೂಪಾಯಿ 700 ರೂಪಾಯಿ ನಾನೇ ಲೇಬರ್ ಹುಡುಗರಿಗೆ ಕೊಡ್ತಾ ಇದ್ದೀನಿ. ಜೊತೆಗೆ ಮೀನು ಕೂಡ ನೀವು ಸ್ವಲ್ಪ ಓನರ್ ಇದ್ದಂಗೆ, ಬೇಕಾದ್ರೆ ಅದ್ರಲ್ಲಿ ಬರ್ತಕ್ಕಂತ ಆದಾಯದಲ್ಲಿ ನೀವೇ ಜನರೇಟ್ ಮಾಡಬಹುದು ಅಂತ ಅನ್ಸಲ್ವಾ? ಅನ್ಸುತ್ತೆ, ನೋಡೋಣ ಮುಂದಕ್ಕೆ. ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಲಾಭ ಬಂದ್ಮೇಲೆ ಒಂಥರ ಮಾಡೋಣ ಅನ್ಸುತ್ತೆ. ಜೀವನನ ಹಿಂದೆ ತಿರುಗಿ ನೋಡಿದಾಗ ಈಗಿರೋದಕ್ಕೂ ಹಿಂದಿರೋದಕ್ಕೂ ಏನ್ ಅನ್ಸುತ್ತೆ? ಹಿಂದಿರೋದಕ್ಕೂ ಈಗಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ವಾರಗಟ್ಟಲೆ ಉಪವಾಸ ಇದೀವಿ, ಈಗ ಆ ರೀತಿ ಇಲ್ಲ. ಈಗ ನಮಗೆ ತಿನ್ನಕ್ಕೂ ಆಗ್ತಿಲ್ಲ, ಅಷ್ಟು ಮಟ್ಟಿಗೆ ಇದೀವಿ ಅಷ್ಟೇ. ನಿಮ್ ತೊಂದ್ರೆ ಏನಿಲ್ಲ, ಅವಾಗ ವಾರಗಟ್ಟಲೆ ಉಪವಾಸ ಇದ್ರು ಯಾರು ತಿರುಗಿ ನೋಡ್ತಿರ್ಲಿಲ್ಲ. ಈಗ ನಾವು ಒಂಚೂರು ಚೆನ್ನಾಗಿರೋದಕ್ಕೆ ಎಲ್ಲಾರು ಬರ್ತಾರೆ. ಒಟ್ಟಿನಲ್ಲಿ ತಾವು ಯುವ ಕೃಷಿಕರು? ಹೌದು ಸರ್. ಬೇರೆ ಈಗ ಎಲ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಾ ಕಡೆ ನಾವು ನೋಡಿದಾಗ ಅಡಿಕೆ ಬೆಳೆದೆ, ಬಾಳೆ ಬೆಳೆದೆ, ಇದ್ರ ಬಗ್ಗೆನೆ ಹೇಳ್ತಾರೆ. ತಾವು ಮೀನ್ ಕೃಷಿ ಮಾಡಿದಿರಿ, ಬೇರೆ ನಿಮ್ಮಂತ ಯುವಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಈಗಿನ ಯುವಕರಿಗೆ ಏನು ಹೇಳಕ್ ಆಗಲ್ಲ, ಅದ ಅವ್ರವ್ರ ಮನ್ಸಿಗೆ ಬರಬೇಕು. ಈ ರೀತಿ ಎಲ್ಲ ಮಾಡಿದ್ರು ಮುಂದ್ ಬರ್ಬೋದು, ಏನೋ ಒಂದ್ ಬೆನಿಫಿಟ್ ಇದೆ, ಮಾಡಬಹುದು. ಮೀನ್ ಕೃಷಿ ಬಗ್ಗೆ ಯುವಕರಿಗೆ ಏನ್ ಹೇಳ್ತೀರಿ? ಮೀನ್ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕು ಸರ್ ಎಲ್ಲರಿಗೂ. ಈಗಿನ ಇದ್ರಲ್ಲಿ ಇಂಟ್ರೆಸ್ಟ್ ಬರಲ್ಲ, ಯಾವ 100 ರೂಪಾಯಿ ಕೊಟ್ರೆ ನಾವೇ ತಗೊಂಡ್ ತಿನ್ಬೋದು, ದ್ಯಾವನ್ ಮಾಡ್ತಾನೆ ಅನ್ನೋ ಮನ್ ಭಾವನೆ ಇರುತ್ತೆ ಕೆಲವರಿಗೆ. ಅದ ಅವ್ರ ಮನಸ್ಸಲ್ಲಿ ಬಂದ್ರೆ ಮಾಡಬಹುದು. ಈಗ ಸ್ವಂತ ತೋಟ ಇರೋರು ಮಾಡಬಹುದು. ಈಗ ನಾವು ಬೇರೆ ತೋಟದಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಈಗ ನಾವ್ ಹೇಳಿದ್ ಕೇಳಿ ಸ್ವಂತ ತೋಟ ಇರೋರು ಮಾಡ್ಕಂದ್ರೆ ಉತ್ತಮ. ತೋಟ ಮಾಡೋದ್ರಿಂದ ಯಾರು ಕಳ್ರು ಮೀನು, ಅದ್ರ ಬಗ್ಗೆ ಯಾವ ರೀತಿ ರಕ್ಷಣೆ ಮಾಡ್ಕೋತೀರಿ? ಇಲ್ಲ, ರಕ್ಷಣೆ ಈಗ ನಾವು ಬಿಟ್ಟಿರೋ ತೋಟಗಳಿಗೆ ಯಾರು ಕಳ್ರದ್ದೇನು ಸಮಸ್ಯೆ ಇಲ್ಲ. ಈಗ ನಮಗೆ ನೀರ್ ಕಾಗದ ಸಮಸ್ಯೆ ಬರುತ್ತೆ, ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಮೇಲೆ ಮೆಸ್ ಮುಚ್ಚಿಬಿಟ್ಟಿವಿ, ಗ್ರೀನ್ ಮೆಸ್ ಬರುತ್ತಲ್ಲ ಆ ಗ್ರೀನ್ ಮೆಸ್ ಮುಚ್ಚಿವಿ, ಹಂಗಾಗಿ ಏನ್ ಫಾಲ್ಟ್ ಇಲ್ಲ, ಕೊಕ್ರೆ ಪಕ್ರೆ ಎಲ್ಲ ಹೊಡಿಯಾವು, ಈಗೇನು ಹೊಡಿತಿಲ್ಲ. ಒಟ್ಟಲ್ಲಿ ಮೀನು ಬೆಳೆದು ಚೆನ್ನಾಗಿ ಆಗಿದೀರ? ಉತ್ತಮ ಆಗಿದೆ ಸರ್. ಕಾರ್ಯಕ್ರಮದ ಕಡೆಯದಾಗಿ ಮಾತಾಡೋದಾದ್ರೆ, ತಾವೊಬ್ಬ ಕುರಿನೂ ಸಾಕಿದಿರಿ ಮೀನು ಸಾಕಿದಿರಿ, ಈ ಎರಡನ್ನು ಬೇರೆ ರೈತರಿಗೆ ಮಾಡ್ರಿ ಅಂತ ಹೇಳ್ತಿರೋ ಏನ್ ಹೇಳ್ತೀರಿ? ಅಲ್ಲ, ಬೇರೆ ರೈತರು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ಅವರು ಶ್ರಮ ಪಟ್ರೆ ಅವರು ಸ್ವಂತ ತೋಟಗಳಾಗೆ ಮಾಡ್ಕೊಬಹುದು. ಈಗ ಮೇಲ್ಗಡೆ ಕುರಿ ಫಾರಂ, ಕೆಳಗಡೆ ಮೀನ್ ತೊಟ್ಟಿ, ಆತರ ಎಲ್ಲ ಕೋಳಿ ಫಾರಂ ಆತರ ಎಲ್ಲ ಮಾಡ್ತಾರೆ ತೋಟಗಳಾಗೆ, ಮಾಡ್ಕಂದ್ರೆ ಉತ್ತಮ ಬೇರೆಯವರು ಅಂತ ಹೇಳಕ್ ಇಷ್ಟ ಪಡ್ತೀವಿ. ಸೀಸನ್ ವೈಸ್ ಅಡಿಕೆ ರೇಟ್ ಕಮ್ಮಿ ಆಯ್ತು, ಅವಾಗ ಲಾಭ ಬರಲ್ಲ, ಅಂತ ಸಮಯದಲ್ಲಿ ಈ ತರದ್ದು ಒಂದು ಉಪಬೆಳೆಯಾಗಿ ಮಾಡ್ಕೊಂಡ್ರೆ ಅನುಕೂಲ? ಅನುಕೂಲ ಇದೆ ಸರ್, ಯಾಕಂದ್ರೆ ಈಗ ಅಡಿಕೆ ಮಧ್ಯೆ ಈ ತರದ ಸೈಡ್ ಬಿಸ್ನೆಸ್ ಇದ್ದಂಗೆ ಇದು ಮಾಡ್ಕೊಬಹುದು. ಉತ್ತಮ, ಒಳ್ಳೇದು. ಆಂಜನೇಯ ಅವರೇ, ತಮ್ಮ ಒಂದು ಅನುಭವವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಮೀನು ಕೃಷಿ ಹಾಗೂ ಕುರಿ ಸಾಕಾಣಿಕೆ ಈ ಕುರಿತು ತರೀಕೆರೆ ತಾಲೂಕು ಕೆಸರಗುಪ್ಪ ಗ್ರಾಮದ ಕೃಷಿಕರಾದ ಆಂಜನೇಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ, ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿಯ ಶ್ರೀಮತಿ ನಿಂಗಮ್ಮ ಮತ್ತು ತಂಡದವರಿಂದ ದೇವರ ಪದ. ಗಂಗೆನೆ ಗಾಯಂಬ ಮರ ಮುಂದೆ ತಗಂಡ ಸಲ್ಲೆಳೆ ಶಿವನ ಕಟ್ಟಡ ಗಮ್ಯ ಬೇಕ ಇದುವರೆಗೆ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿಯ ಶ್ರೀಮತಿ ನಿಂಗಮ್ಮ ಮತ್ತು ತಂಡದರಿಂದ ದೇವರ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಪರಿಸರ ಗೀತೆ. ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಇದ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು, ನೀವೇ ಹೇಳಿಯಾರದು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ, ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗೂ ಇವೆರಡೂ ಬೇಕಲ್ಲ, ಇವೆರಡೂ ಬೇಕಲ್ಲ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಇದುವರೆಗೆ ಪರಿಸರ ಗೀತೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ ಮಿಡ್ ಆಫ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳನ್ನ. ಕೇಳುಗರೆ, ನಾವು ಪ್ರತಿ